ಒಂದು 100-200 ಕಾಯಿ ಕೊಡೋ ಮರನೂ ಅದೇ. ಯಾಕೆಂದ್ರೆ ಅದು ಭೂಮಿ ತಾಣದಲ್ಲಿ ಒಂದೊಂದು ಮರ ಒಂದೊಂದು ವಿಧವಾಗಿ ಫಲ ಕೊಡ್ತದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ 50 ಗಿಡಕ್ಕೆ ಹೆಂಗೆ ಕನಿಷ್ಠ ಒಂದು ವರ್ಷದಲ್ಲಿ ಕೆಡಕ್ತೀನಿ ಅಂದ್ರೂ 5,000-6,000 ಕಾಯಿ ಕೊಡುತ್ತೆ. ಅಲ್ಲಿಗೆ 120 ಕಾಯಿ ಒಂದು ಸರಾಸರಿ ಅವರೇಜ್ ಆಯ್ತು. ಹೆಂಗೆ ಮಾರಾಟ ಮಾಡ್ತೀರಿ? ರೇಟ್ ಒಂದೇ ಸಮ ಇಲ್ಲ ಸ್ವಾಮಿ. ಒಂದ್ಸಾರಿ 28 ರೂಪಾಯಿ ಕೆ ಜಿ ಕೊಡ್ತಾರೆ, ಒಂದ್ಸಾರಿ 30 ರೂಪಾಯಿ ಕೆ ಜಿ ಕೊಡ್ತಾರೆ ಒಂದ್ ವಾರ. ಆ ಕಾಯಿ ಕೆಡದಾಗ ಒಂದ್ಸಾರಿ 40 ರೂಪಾಯಿ ಕೆ ಜಿ ಕೊಡ್ತಾರೆ. ಆ ಸಂತೆ ಮಾರ್ಕೆಟ್ ಹೆಂಗ್ ನಡೀತದ ಆ ರೀತಿ ನಮ್ಗೆ ಏನೋ 6 ಕಾಸು 3 ಕಾಸು. ಅಲ್ಲ, ನೀವೇ ಹೋಗಿ ಮಾರಾಟ ಮಾಡೋದು ಅಥವಾ ಯಾರು ಬಂದು ತಗೊಂಡು ಹೋಯ್ತಾರೋ? ಇಲ್ಲ ಇಲ್ಲ, ನಾವೇ ಸ್ವಂತಹ ಸಂತೆಗೆ ಮಾರ್ಕೆಟ್ ಹಾಕಿ ಮಾರ್ತೀವಿ. ನಿಮ್ಮ ಅಗತ್ಯಕ್ಕೆ ತಕ್ಕಂಗೆ ಮಾರ್ತೀವಿ. ಮಾರ್ತೀರಿ? ಮಾರ್ತೀವಿ. ನಿರಂತರವಾಗಿ ಆದಾಯ ಬರುತ್ತೆ. ಪರವಾಗಿಲ್ಲ ಸ್ವಾಮಿ, ಅಷ್ಟೋ ಇಷ್ಟೋ ದೇವರು ಆ ಆದಾಯನ ಕೃಷಿಯಲ್ಲಿ ಆ ಭೂಮಿ ತಾಯಿ ನಮಗೆ ಕೊಡ್ತಾ ಇದ್ದಾರೆ. ಹಸು ಎಮ್ಮೆ ಕುರಿ ಸಾಕಿದೀರಾ? ಇದ್ದೆ ಸ್ವಾಮಿ, ಹಸು ಇದೆ. ಎಷ್ಟಿದೆ? ಇಲಾತಿ ಹಸ, 2 ಹಸ ಇದೆ. ನಾವು 2 ಟಗರು ಸಾಕಿವಿ ಎಲ್ಲಾದ್ರಲ್ಲೂ. ಯಾಕೆಂದ್ರೆ ನಮ್ಗೆ ಮನೆ ಗೊಬ್ಬರ ಬೇಕಲ್ಲ ನೋಡಿ, ನಮ್ಗೆ ರೈತನ ಬಂಡವಾಳನೇ ಅದು. ಎಮ್ಮೆ ದನ ಹಸುಗಳು ಎಷ್ಟು ಇಳುವರಿ ಕೊಡುತ್ತೆ? 1 ಹಸ ನಮ್ಗೆ ಸುಮಾನ್ಯವಾಗಿ 8-9-10 ಲೀಟರ್ ಗಂಟ ಕೊಡ್ತದೆ. ಕೊಡೋವು 15-20 ಲೀಟರ್ ಕೊಡೋ ಹಸುಗಳಿದೆ. ಅಂತಹ ದೊಡ್ಡ ಹಸುಗಳ ನಾವು ಕಟ್ಟಿಲ್ಲ. ಸಾಮಾನ್ಯ 7-9 ಕೊಡ್ತಕ್ಕಂಥ 1-2 ಹಸ ಮಾಡಿಕೊಂಡಿದ್ದೀವಿ. ಹಾಲನ್ನು ಡೈರಿಗೆ ಹಾಕ್ತೀರಾ? ಡೈರಿಗೆ ಹಾಕ್ತೀವಿ. ಈಗ ಅದೆಲ್ಲ ಕೆಲಸಗಳೆಲ್ಲ ಯಾರು ಮಾಡೋದು ಕೊಡ್ರೆ? ಎಲ್ಲ ನಾವು, ನಮ್ಮ ಹೆಂಗಸರು ಎಲ್ಲ ನಾವೇ ಮಾಡ್ತೀವಿ ಸ್ವಾಮಿ. ಈ ನಾಟಕದ ಆಸಕ್ತಿ ಬಂದ್ಮೇಲೆ ನೀವು ಕೃಷಿ ಜೊತೆಗೆ ಅದನ್ನು ಮಾಡ್ಕೊಂಡು ಹೋದ್ರಿ? ನಮಗೆ ನಾಟಕದ ಕಲೆ ಏನಪ್ಪ ಅಂದರೆ 5 ಗಂಟೆ ಕೃಷಿ. 5 ಕಳೀತು ಅಂದ್ರೆ, 6 ಗಂಟೆ ಕಳೀತು ಅಂದ್ರೆ, ಇನ್ನು 11 ರಾತ್ರಿ ಗಂಟ ಈ ರಂಗ ಯಾವ ಈ ಕಲಾ ಪೋಷಣೆ ಅವ್ರ ಜೊತೆ ಬೆರೆಯೋದು ಏನೋ ಒಂದು ನಾಟಕ. ಏನು ಕೇಳಿ ಕಲ್ತಿದ್ದ? ಹೆಂಗೆ? ಯಾರು ಗುರುಗಳಿದಾರ? ಗುರುಗಳು ನಮ್ಗೆ ಆದಿಮೂಲದಲ್ಲಿ ಹಾಡ್ತಿದ್ರಲ್ಲ ಅವರೆಲ್ಲ ಗುರುಗಳಿದ್ರು ಸ್ವಾಮಿ. ಆ ಗುರುಗಳ ಸಮ್ಮುಖ ಗುರುವಿಲ್ದನೆ ಗುಲಾಮನಾಗಲು ಸಾಧ್ಯವಿಲ್ಲ. ಯಾರು ಗುರುಗಳು? ಯಾರು? ಶ್ರೀಮಾನ್ ಭಜನೆ ಮನೆ ದೇವೇಗೌಡರು ಅಂತ ಇದ್ರು ಸ್ವಾಮಿ, ಅವರ ಶಿಷ್ಯ ನಾನು. ಅವರ ಸಮ್ಮುಖದಲ್ಲಿ ಈ ನಾಟಕದ ಕಲಾರಂಗದ ಅವಿಸ್ಸನ್ನು ನಾನು ಕಲ್ತ್ಕೊಂಡು ಚೆನ್ನಾಗಿ ಬಂದೆ. ಮೊದಲು ಬಣ್ಣ ಹಚ್ಚಿದ್ದು ಎಷ್ಟನೇ ವಯಸ್ಸಲ್ಲಿ? ನಾನು ಬಣ್ಣ ಹಚ್ಚಿದಾಗ 18-19 ವರ್ಷ ವಯಸ್ಸು ಸ್ವಾಮಿ. ಏನೆಲ್ಲ ಪಾತ್ರಗಳು ಮಾಡಿದಿರಿ? ಅಯ್ಯೋ, ಆಗಿನಿಂದ ಎಲ್ಲ ಆಗೆಲ್ಲ ಬರೀ ಸೀರೆನೆ ಉಡಿಸ್ರು ಸ್ವಾಮಿ. ಆಲೋಲ್ಕಿ, ದೇವಕಿ, ದೇವಕಿ ಅಲ್ಲಿಂದ ಎಲ್ಲ ಸುಮಾರು ಸ್ತ್ರೀಪಾತ್ರನೇ ಕೊಡೋರು. ಚಂದ್ರಮತಿ ಇವನೇ ಕೊಡೋರು. ಅನಂತರ ಆಮೇಲೆ ಬತ್ತಾ ಬತ್ತಾ ಅಭಿಮನ್ಯು, ಕೃಷ್ಣ, ರಾವಣ, ರಾಮ, ಆಂಜನೇಯ, ಭೀಮ, ದುರ್ಯೋಧನ, ವ್ಯಾಕರ್ಣ ಎಲ್ಲ ಪಾತ್ರಗಳನ್ನು ಮಾಡಿ ಮುಕ್ತಿ ಮಾಡಿಬಿಟ್ಬಿಟ್ಟೆ. ಈಗ ನಿಮ್ಗೆ ತುಂಬಾ ಖುಷಿ ಕೊಟ್ಟಿರೋದು ಸಿಕ್ಕಾಬಟ್ಟೆ ಚಪ್ಪಾಳೆ ಬಿದ್ದಿರೋದು ಯಾವ್ದಾರ ಒಂದು ಹಾಡು ಹೇಳಿ. ಆಂಜನೇಯ ನಾಡು ಹೇಳಿ. ಸುರಕುಲವ ಹಿಂಸಿಸಿ ನಿಷ್ಕರುಣಿತ ನೆನಿಸಿ ಜಗವ ಬಾಧಿಸುತ್ತಿರ್ಪೋ ದುರುಳ ದಶಾನನಪುರವಿದಂ ನಿರುತಿಸಿದೆ ಶ್ರೀರಾಮಚಂದ್ರನ ಕೃಪೆಯಿಂದ. ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯ ಒಂದು ಚಟುವಟಿಕೆಗಳಿದ್ರೆ ಜನರನ್ನ ಸೆಳೆಯೋದು ಸುಲಭ. ನೀವು ಈ ರೀತಿಯ ಒಂದು ವೇದಿಕೆಗಳಲ್ಲಿ ಜನರಿಗೆ ಏನು ಮನ ಮುಟ್ಟೋಂಗೆ ತಿಳಿಸ್ತೀರಾ ಅದನ್ನ ಅವರು ಅನುಸರಿಸ್ತಾರೆ. ಕಲೆ ಕೃಷಿಗೆ ಸಂಬಂಧಪಟ್ಟಂಗೆ ಏನಾದರೂ ನೀವು ಈ ಮಾಧ್ಯಮದ ಮೂಲಕ ತಿಳಿಸಿದ್ದು ಏನಾದ್ರು ಇದೆಯಾ? ಏನಿಲ್ಲ ಸ್ವಾಮಿ, ನಮ್ಗಿಂತಲೂ ಬಲ್ಲವರು ದೊಡ್ಡವರು ಅಪಾರ ಜನಗಳಿದ್ದಾರೆ. ಆದ್ರೆ ಈ ಬೇಸಾಯದಲ್ಲಿ ಆಗಲಿ, ಕೃಷಿಯಲ್ಲೇ ಆಗಲಿ, ಈ ಕಲೆಯಲ್ಲೇ ಆಗಲಿ, ನಾವು ದೊಡ್ಡವರು ಅಂತ ಹೇಳಲಿಕ್ಕೆ ಅಸಾಧ್ಯ. ದೊಡ್ಡವರಿಗೆ ದೊಡ್ಡವರಿದ್ದಾರೆ. ಅದಕ್ಕೋಸ್ಕರವಾಗಿ ಏನ ನಾವು ನಂಬಿಕೆ ಬಂದಿವೆ ಬಂದೇವೆ ಸ್ವಾಮಿ. ಮಂಡ್ಯದಲ್ಲಿ ಒಂದು ಸಾರಿ ಸನ್ಮಾನ ಮಾಡಿದ್ರು ಸ್ವಾಮಿ ನಮ್ಮನ್ನು, ಭೀಮನ್ ಪಾತ್ರ ಮಾಡಿದಾಗ ಕೆಲವು ಪ್ರಶಸ್ತಿಗಳು ಬಂದು ಸ್ವಾಮಿ. ಅವೆಲ್ಲ ಮನೇಲಿವೆ. ಯಾವ್ಯಾವ ಟೈಮ್ನಲ್ಲಿ ಬಂದು ಏನು ಅನ್ನೋದನ್ನ ನಾವು ರಾಜ್ಯ ಮಟ್ಟದಲ್ಲೂ ನಿಮಗೆ ಪ್ರಶಸ್ತಿಗಳು ಬಂದಿವೆ. ರಂಗಗೀತೆ ಸಿಕ್ತು ಸ್ವಾಮಿ. ರಂಗಗೀತೆ ಸ್ಪರ್ಧೆನಾದ ಸ್ಪರ್ಧೆ ಎಷ್ಟನೇ ಇಸ್ವಿನಲ್ಲಿ? ಅದು ಮರ್ತ್ಬಿಟ್ಟಿದ್ದೀನಿ ಸ್ವಾಮಿ, ಅದನ್ನು ನೋಡಬೇಕು. ಅದು ಸಾಮಾನ್ಯ 76-77 ಇರಬೇಕು. ಈಗ ನಿಮಗೆ 76 ವರ್ಷ, ಈಗೂ ನೀವು ಕೃಷಿಯನ್ನ ಬಿಟ್ಟಿಲ್ಲ? ಇಲ್ಲ ಸ್ವಾಮಿ, ಕೃಷಿ ಮಾಡ್ತಾ ಇದ್ದೀವಿ. ಭತ್ತನ ಬೆಳಿತೀರಿ? ಹೌದು ಸ್ವಾಮಿ. ಹೇಳಿ, 1 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳಿತೀರಿ, ಆ ಬೆಳೆ ನಿರ್ವಹಣೆ ಹೆಂಗ್ ಮಾಡ್ಬೇಕು? 1 ಎಕರೆ ಭತ್ತಕ್ಕೆ ಬಿಟ್ಕೊಂಡಿದ್ದೀವಿ ಸ್ವಾಮಿ. ಆ 1 ಎಕರೆಯಲ್ಲಿ ಯಾವ್ದಾರು ಈ ಬಂದಿರತಕ್ಕಂತ ಹೊಸತಳ್ಳಿಯನ್ನ ಹಾಕಿ ಬೆಳೆದ್ರೆ, ಸಾವಯವ ಗೊಬ್ಬರ, ಮನೆ ಗೊಬ್ಬರ, 1 ಎಕರೆಗೆ 10 ಗಾಡಿ ಗೊಬ್ಬರ ಹಾಕೊಂಡು ಆನಂದವಾಗಿ ಕ್ಲೀನಾಗಿ ಮಾಡಿದ್ರೆ ಸ್ವಾಮಿ,

ಇಲ್ಲ ಸಮಸ್ಯೆ ತೋಷ್ಣವಾಗಿದ್ರೆ ಒಂದು ತಿಂಗಳಲ್ಲಿ ಒಂದಾದ ನೀರು ಸಾಕು. ಬೋರ್ವೆಲ್ ಬೋರ್ವೆಲ್ಲು ಕಾಲುವೆ ನೀರು ಎಲ್ಲ ಇದೆ ನಮ್ಗೆ. ಬೋರ್ವೆಲ್ಲು ಹಾಕ್ಸಿದ್ರೆ ಕಾಲುವೆ ನೀರು ಇದೆ. ಆಯ್ಸ್ ಬಿಡೋದು ಅಥವಾ ಏನಾದ್ರು ಹನಿ ನೀರಾವರಿ ಮಾಡಿದ್ದೀರಾ? ಇಲ್ಲ ಇಲ್ಲ ಹನಿ ನೀರಾವರಿ ಇಲ್ಲ ಸ್ವಾಮಿ. ಯಾಕೆಂದ್ರೆ ಈ ನೀರು ಯಥೇಚ್ಛವಾಗಿದೆಯಲ್ಲ, ಅದರಿಂದ ಏನು ಮಾಡ್ತೀವಿ ನಾವು ಹಾಯಿಸ್ಬಿಡ್ತೀವಿ. ಕೆಲವರು ಹನಿ ನೀರಾವರಿ ಡ್ರಿಪ್ಸ್ ಹಾಕ್ಸವ್ರೆ, ಆ ಹನಿ ನೀರಾವರಿ ಹಾಕ್ಸೋರು ಏನಾಗುತ್ತೆ ಅಂದರೆ ಬರೀ ಗೆಡ್ಡೆಗೆ ಬೀಳುತ್ತೆ ಅಷ್ಟೇ, ಹಂಗಲಕ್ಕೆಲ್ಲ ಬೀಳೋಲ್ಲ. ಈಗ ಈ ತೆಂಗಿನ ಮರದ ಬೇರು ಇರ್ತದೆ ಏನಿರ್ತದೆ, ಬರೀ ಗೆಡ್ಡೆಲ್ಲಿರೋದಿಲ್ಲ ಸ್ವಾಮಿ, ಇಡೀ ಗದ್ದೆಗೆಲ್ಲ ಹಂಡಿರ್ತದೆ. ಈ ಗೆಡ್ಡೆಗೆ ಬೀಳೋ ನೀರು ಗೆಡ್ಡೆಗೆ ಕೊಡ್ತದೆ ಹೊರತು ಆ ಹೊರಗಡೆ ಕೊಡೋದಿಲ್ಲ. ಆದ್ದರಿಂದ ಹನಿ ನೀರಾವರಿ ಅಂತಹ ಯಥೇಚ್ಛವಾದದ್ದಲ್ಲ ಅಂತ ನನ್ನ ಅನಿಸಿಕೆ. ಹನಿ ನೀರಾವರಿಯನ್ನು ಬಳಕೆ ಮಾಡಬಹುದು ತೆಂಗಿನ ಬೆಳೆಗೆ ಸಂಬಂಧಪಟ್ಟಂಗೆ, ಅದರ ಬೇರಿನ ವಲಯ ಎಲ್ಲಿರುತ್ತೆ ಅದನ್ನು ತಿಳ್ಕೊಂಡು ವ್ಯವಸ್ಥೆ ಮಾಡಬೇಕು. ಆ ಥರ ಮಾಡಿದ್ರೆ ಆ ಬೇರು ಎಲ್ಲಿಂದ ಎಲ್ಲಗಂಟ ಹಬ್ಬಿದೆ ಅದು ತೆಂಗಿನ ಬೇರು, ಅದಕ್ಕೆಲ್ಲ ಹದ ಸಿಕ್ಕಿದ್ರೆ ಒಳ್ಳೆ ಫಲವತ್ ಕೊಡ್ತದೆ. ಅಲ್ವರ ಈಗ ಹತ್ತು ಬೇರಿಗೆ ಫಲವತ್ ನೀರು ಸಿಕ್ಕದನ್ನೇ ಎರಡು ಬೇರಿಗೆ ನೀರು ಸಿಕ್ಕಿದ್ರೆ ಫಲವತ್ ಕೊಡ್ತದ, ಕುಂಠಿತವಾಯ್ತದೆ. ಈಗ ಭತ್ತ ಒಂದು ವರ್ಷಕ್ಕೆ ಎಷ್ಟು ಬೆಳೆ? ಎರಡು ಬೆಳೆ ಬೆಳೀತಿದ್ವು ಸ್ವಾಮಿ, ಈಗ ಯಾವ ನಾಲೆಯಲ್ಲಿ ನೀರು ಕಡಿಮೆ ಆಗ್ಬಿಟ್ಟು ಒಂದು ಬೆಳೆಗೆ ಬಂದಿವೆ. ಒಂದು ಬೆಳೆ ಆದ್ಮೇಲೆ ಏನ್ ಮಾಡ್ತೀರಿ? ಒಂದು ಬೆಳೆ ಆದ್ಮೇಲೆ ಮತ್ತೆ ಬೇಸಿಗೆಗೆ ತಡ್ನಿ, ಹಲಸಂದೆ, ಉದ್ದು, ಹೆಸರು, ಇದೆ ಹಲ್ದೋಳ ಇತ್ಯಾದಿ ದ್ವಿದಳ ಧಾನ್ಯಗಳನ್ನ ಬೆಳಿತೀವಿ. ಬೆಳೆ ಪ್ರದೇಶ ಅಂತೂ ಯಾವಾಗಲೂ ಖಾಲಿ ಇರಲ್ಲ. ಇಲ್ಲ ಸ್ವಾಮಿ, ಖಾಲಿ ಇರೋದಿಲ್ಲ. ಖಾಲಿ ಇರೋದು ಅದು ನಮ್ಮ ಒಕ್ಕಲಿಗಿನ ಸದ್ಗತಿನೇ ಅಲ್ಲ, ಏನಾದ್ರೂ ಒಂದು ಬೆಳೀತಾ ಇರಬೇಕು. ಈಗ ಮಕ್ಕಳು ಏನ್ ಮಾಡ್ತಾರೆ? ಮಗ ಒಬ್ಬ ಬಸ್ ಡ್ರೈವರು ಕಂಡಕ್ಟ್ರು, ಒಬ್ಬ ಸರ್ವೆ ಆಗವ್ರೆ, ಇಬ್ಬರೇ ಅವಳು ಹೊರಗಡೆ ಅವ್ರ ಕೆಲಸ. ಈಗ ಕೃಷಿ ಚಟುವಟಿಕೆಗಳೆಲ್ಲ ನೀವು ಹಾಗೂ ನಿಮ್ಮ ಆಳುಗಳು, ನಾವು ಇಲ್ಲಿ ಅವರು ಎಲ್ಲ ಈಗ ಅವ್ರವ್ರ ಅವರು ಆಳು ಕಾಳು ಮಾಡ್ಕೊಂಡು ಮಾಡಿಸಿ ಈಗ ನಿಮ್ ಕೈಲಿ ರೇಕಿಲ್ಲ ಅಂತ ಆಳು ಕಾಳು ಮಾಡ್ಕೊಂಡು ಹೆಂಗೋ ಮಾಡಿಸ್ತಾ ಇದ್ದೀವಿ ಸ್ವಾಮಿ. ಜೀವನಕ್ಕೆ ಬೇಕಾದಷ್ಟು ಸಿಗ್ತಾ ಇದೆ. ಆಯ್ತದೆ ಆಯ್ತದೆ. ಈಗ ಪಾಪೇಗೌಡ್ರೆ ನಮ್ಮ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ. ಹೇಳಿ ಪಾಪೇಗೌಡ್ರ ಮಾತು ಕೇಳಿದ್ವಿ. ಜೊತೆಗೆ ಭಾಷೆ, ನೀವು ಶಾಲೆಯಲ್ಲಿ ಹೋಗಿ ಶಿಕ್ಷಣ ಕಲಿದೆ ಹೋದರೂ ಒಳ್ಳೆಯ ಭಾಷಾ ಪಾಂಡಿತ್ಯ ಇದೆ ನಿಮಗೆ, ಇದೆಲ್ಲ ಹೆಂಗೆ ಸಾಧ್ಯ ಆಯಿತು? ಕಥೆಗಳನ್ನು ಕೇಳಿ ಕೇಳಿ ಬಂತ ಹೆಂಗೆ? ಇವೆಲ್ಲ ಗುರುವಿನ ಮೂಲಕ. ನಾವು ಸಣ್ಣ ವಯಸ್ಸು ನಾವು ಯಾವಾಗ ಶಾಲೆಯಿಂದ ಹೊರಗೆ ಬಂದವೋ ಆಗೇನಾಯಿತು, ಈ ಕಲಾವಿದರಾಗಿರ್ತಕ್ಕಂಥ ಗುರುಗಳ ಸಹವಾಸ ಮಾಡಿದ್ವು. ಆ ಗುರುಗಳ ಸಹವಾಸ ದೋಷದಿಂದ ಮಹಾಭಾರತ, ನಳದಮ್ಮಿಯಂತಿ, ಮಹಾಭಾಗವತ ಇವುಗಳನ್ನು ಕೂರಿಸ್ಕೊಂಡು ಒಂದೊಂದು ಗಂಟೆ ಒಂದೊಂದು ಗಂಟೆ ಪಠನ ಮಾಡ್ತಾ ಬಂದ್ವಲ್ಲ ನೋಡಿ, ಆ ಅಕ್ಷರ ಜ್ಞಾನಗಳು ನಮಗೆ ಸ್ವಲ್ಪ ಮನದಟ್ಟಾಯ್ತು. ಈ ಪರಂಪರೆಯನ್ನ ಇನ್ನು ಈಗ ನಿಮ್ಮ ಮಕ್ಕಳು ಏನಾದ್ರು ಕಲ್ತಿದ್ದಾರಾ? ಅವರೆಲ್ಲ ಅವರವ್ರಾಗ ಬಿಟ್ಟಿದ್ದು ಸ್ವಾಮಿ, ಕಲಿಯಕ್ಕೆ ಅಸಾಧ್ಯ. ಎಲ್ಲಾರ್ಗು ಈ ತಾಯಿ ಸಾರದೆ ಅಷ್ಟಾಗಿ ಎಲ್ಲಾರ್ಗು ಒಲಿಯಲ್ಲ ಸ್ವಾಮಿ. ಯಾರಿಗೆ ಒಲಿಬೇಕು ಅನ್ನೋ ಒಂದು ಆ ತಾಯಿಗೆ ಆಸೆ ಇದೆಯೋ ಅವ್ರಿಗೆ ಒಲಿಬೇಕೇ ವಿನಃ ಎಲ್ಲರಿಗೂ ಅವಳು ದೊರಕುವಂತಹ ವಸ್ತುವಲ್ಲ. ಈಗ ಕೃಷಿ ನಿಮ್ಮ ವೃತ್ತಿ, ವೃತ್ತಿ ಪ್ರವೃತ್ತಿ, ಈ ಒಂದು ರಂಗಕಲೆ, ನಾಟಕ, ಹೌದು, ಕಥಾ ಕಾಲಕ್ಷೇಪ ಮಾಡುವಂಥದ್ದು, ಕಥೆ ಹೇಳುವಂಥದ್ದು ಇವೆಲ್ಲ ಎರಡರಲ್ಲೂ ನಿಮ್ಗೆ ಆದಾಯನೂ ಸಿಗ್ತಾ ಇದೆ, ಗೌರವನೂ ಸಿಗ್ತಾ ಇದೆ, ಮನ್ನಣೆನೂ ಸಿಗ್ತಾ ಇದೆ. ನಮಗೆ ರಂಗಕಲೆ ಒಳಗೆ ಆದಾಯ ಸಿಗ್ತಾ ಇದ್ರು ಒಂದು ಸ್ಥಾನಮಾನಗಳು ಗೌರವ ಸಿಗ್ತಾ ಇದೆ. ಕೃಷಿಯಲ್ಲೂ ನೀವೇನು ಏನೋ ಸಾಕಷ್ಟು ನಮ್ಗೇನು ಪರವಾಗಿಲ್ಲ, ನಾವು ಮಾಡ್ತಕ್ಕಂಥ ಬೇಸಾಯಕ್ಕೆ ಅನುಕೂಲ ಎಲ್ಲ ಆಗಿ ಹೆಂಗೋ ನಾವು ನಿಶ್ಚಿಂತೆಯಿಂದ ಕಾಲ ಕಳೆಯಲಿಕ್ಕೆ ಒಂದು ಅವಕಾಶ. ಕಬ್ಬನ್ನ ಏನು ಸಕ್ಕರೆ ಕೊಡ್ತೀರೋ ಬೆಲ್ಲ ಮಾಡ್ತೀರ? ಎಲ್ಲ ಸಕ್ಕರೆಗೆ ಸ್ವಾಮಿ, ಬೆಲ್ಲ ಮಾಡಲ್ಲ ಫ್ಯಾಕ್ಟ್ರಿ. ಒಳ್ಳೇದು ಪಾಪೇಗೌಡ್ರೆ, ಇಷ್ಟೊತ್ತು ಕೃಷಿ ಕ್ಷೇತ್ರದಲ್ಲಿ ನಿಮ್ಮ ಒಂದು ಅನುಭವ, ಹಾಗೆಯೇ ನಿಮ್ಮ ಆಸಕ್ತಿಯ ಕ್ಷೇತ್ರ ಕಲಾಕ್ಷೇತ್ರದಲ್ಲೂ ನಿಮ್ಮ ಸಾಧನೆ ಇವೆರಡೂ ನಮಗೆ ಹೇಳಿದ್ದೀರಿ. ಈಗ ಮಾತು ಕೇಳ್ತಿರೋರಿಗೆ ಅನ್ನಿಸ್ತಾ ಇರುತ್ತೆ ನಾವು ಪಾಪೇಗೌಡ್ರ ಜೊತೆ ಏನಾದ್ರು ಒಂದಿಷ್ಟು ಮಾಹಿತಿನ ಹಂಚ್ಕೊಳ್ಬಹುದು ಅಂತ. ಅದಕ್ಕಿಂತ ಮುಂಚೆ ಒಂದು ರಂಗಗೀತೆಯನ್ನು ಹಾಡ್ಬಿಡಿ, ಅದಾದಮೇಲೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಮೂರು ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ. ಪವನ ಸುತ ಗುಣ ಪೂಜಿತ, ಪವನ ಸುತ ಗುಣ ಪೂಜಿತ, ಬಾರೈ ಸುಜನ ವಿನುತ ಸುಗುಣ ಚರಿತ ಸುರಚಿರ ಚರಿತ, ಪವನ ಸುತ ಗುಣ ಪೂಜಿತ, ಅಂಗವಂಗ ದೇಶಗಳಲ್ಲಿ ವಿಗ್ರಹಗಳನ್ನು ನೀ ಬುಂಗಿಸುತ್ತಲೀ, ಅಂಗವಂಗ ದೇಶಗಳಲ್ಲಿ ವಿಗ್ರಹಗಳನ್ನು ನೀ ಬುಂಗಿಸುತ್ತಲೀ, ತಿಂಗಳೊಳೆ ನಂಗನೆಗೆ ಉಂಗುರ ಮಿತ್ತಂಗದಲ್ಲಿ, ತಿಂಗಳೊಳೆ ನಂಗನೆಗೆ ಉಂಗುರ ಮಿತ್ತಂಗದಲ್ಲಿ, ಕಂಡುರೆ ಕುರುವಂತ ಮಂಗಳ ಭಾರ್ತೆಜ, ಪವ ನಾ ಸುತ ಗುಣ ಪೂಜಿತ ಬಾರೈ ಸುಜನ ವಿನುತ ಸುಗುಣ ಚರಿತ ಸುರಚಿರ ಚರಿತ ಪವ ನಾ ಸುತ ಗುಣ ಪೂಜಿತ. ನಿಮ್ ದೂರವಾಣಿ ಸಂಖ್ಯೆನ ಮೂರ್ ಸಾರಿ ಕನ್ನಡದಲ್ಲಿ ಹೇಳ್ಬಿಡಿ. 9945131350 9945131350 9945131350 ಒಳ್ಳೇದು ಪಾಪೇಗೌಡ್ರೆ. 76ರ ಒಂದು ವಯಸ್ಸಿನಲ್ಲೂ ಇಷ್ಟು ಚಟುವಟಿಕೆಯಿಂದ ಕೃಷಿನೂ ಮಾಡ್ತಾ ಇದ್ದೀರಿ, ಜೊತೆಗೆ ರಂಗಕಲಾ ಕ್ಷೇತ್ರದಲ್ಲೂ ಸಹ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಇದೇ ರೀತಿ ನೀವು ವ್ಯಕ್ತಪಡಿಸಿದಂಥ ವಿಚಾರಗಳು ಬೇರೆಯವ್ರಿಗೂ ಮನದಟ್ಟಾಗಲಿ, ಅವರು ಸಹ ಕೃಷಿ ಜೊತೆಗೆ ಈ ರೀತಿಯ ಒಂದು ಒಳ್ಳೆಯ ಹವ್ಯಾಸವನ್ನು ಇಟ್ಕೊಂಡಿರೋರ್ಗೆ ಇರ್ತಾರೆ. ಎರಡರಲ್ಲೂ ಸಾಧನೆ ಮಾಡಬೇಕಾಗಿರೋದು ಮುಖ್ಯ. ಈ ಬಗ್ಗೆ ಮಾಹಿತಿ ನೀಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸ್ವಾಮಿ.